ಹಾಸ್ಪಿಟಲ್ ಸರ್ ಹಾಸ್ಪಿಟಲ್ ಅದೊಂದು ನಮಗೆ ನಿಗ ಗೌರ್ಮೆಂಟ್ ಕಡೆಯಿಂದ ನಿಖರವಾದ ಒಂದು ಬೆಲೆ ನಿರ್ಧಾರ ಅಂತ ಆಗ್ಬೇಕು ಸರ್. ಯಾಕಂದರೆ ಪ್ರತಿಯೊಂದು ಬೆಳೆ ಮಲ್ಲಿಗೆ ಹರಿಬೇಕಂದ್ರೆ ಒಬ್ಬ ಒಂದು ಆಳಿಗೆ 60 ರೂಪಾಯಿ 65 ರೂಪಾಯಿ ಕೆಜಿ ಕೊಡ್ತೀವಿ ಸರ್. ಅವ್ರು ಹಾಕ್ತದ್ದು 100 ರೂಪಾಯಿ 150 ಅವರು 200-300 ಗಟ್ಟಲೆ ಮಾಡ್ತಾರೆ ಸರ್. ಒಂದು ಕೆಜಿ ಮಾರ್ಕೊಳ್ತಾರೆ ಮಾರ್ಕೊಂತಾರೆ ಮಧ್ಯವರ್ತಿ ಮಾರ್ಕೊಂತಾನೆ. ನಮ್ಮ ರೈತರಿಗೆ ಹಾಕೋದು 100-120 ನಮ್ಮ ಮುಂದೆ 150 ಇತ್ತೀಚೆಗೆ ಈ ಕೊರೋನಾ ಒಂದು ಎಫರ್ಟ್ಲಿಂದ ಬರೀ 100 ರೂಪಾಯಿನೇ ಕೊಟ್ಟಿದ್ದು ಸರ್. ಲಾಸ್ಟಿಗೆ 60 ರೂಪಾಯಿನೂ ಹಾಕ್ಯಾರ ಸರ್. ಅದರಲ್ಲಿ ಕಮಿಷನ್ ಮುರಿದು ತೆರ್ಕೊಡ್ತಾರೆ ರೈತರಿಗೆ. ಈ ವರ್ಷ ಕಮಿಷನ್ ತಗೋತಾರೆ ಅವ್ರಲ್ಲಿ 12 ವರೆ ಮುಡಿತಾರೆ ಸರ್. 100-12 ವರೆ 100-12 ವರೆ 12 ವರೆ ಮುಡಿತಾರೆ ಸರ್. ಎಷ್ಟಾಗುತ್ತೆ ಅಷ್ಟು ಪರ್ಸೆಂಟೇಜ್ ಕಟ್ ಅಷ್ಟು ಕಟ್ ಮಾಡ್ತಾರೆ ಸರ್. ಈಗ ಆ ಬೆಲೆಯನ್ನು ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ವ? ಈಗ ನಮ್ಗೆ ಹ್ಯಾಂಡಲ್ ಮಾಡೋಕ್ಕಂತ ಸರ್, ಈಗ ಅದೊಂದು ಮಾರ್ಕೆಟಿಂಗ್ ಅವ್ರ ಸರ್. ಈಗ ನಾವು ಅವ್ರ ಹತ್ರ ಈಗ ಟೋಟಲಿ ನಮ್ಮ ಸುತ್ತಮುತ್ತಳ್ಳಿಯಲ್ಲಿ ಬರೀ ಮಲ್ಲಿಗೆ ಸರ್ ಇರೋದಿಲ್ಲ. ಕೇಶವರ ಮಂಡಿ, ಪಿಂಜರಿಗಳು, ಅಂಬಾಪಟ್ಟಣ, ಕೆಚ್ಚೆ ಮಂಡಿ ಇವೆಲ್ಲ ಮಲ್ಲಿಗೆ ಜಾಸ್ತಿ ಸರ್ ಇರೋದು. ಹಂಗಾಗಿ ಈ ಬೆಳೆದಂಥ ಬೆಳೆಗೆ ಅವರೊಂದು ನಿಗದಿ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದು ನಿಗದಿ ಆಗ್ಬೇಕು ಸರ್. ಈಗ ಅವರು ಏನು ಮಾಡ್ತಾರೆ ಸರ್, ಮಧ್ಯವರ್ತಿ ಸರ್ ಅವರು. ಈಗ ನಾವು ಅವರಿಗೆ ಮಲ್ಲಿಗೆ ಹಾಕ್ತೀವಿ ಸರ್, ಹೋಗಿ ಬಸ್ಸಿಗೆ ಹಾಕಿ ಕಳಿಸ್ತೀವಿ, ಅವರು ನಿಗದಿ ಮಾಡ್ತಾರೆ ಸರ್. ಅದೊಂದು ಪ್ರಾಬ್ಲಮ್. ಹಂಗಾಗಿ ಬೆಲೆ ಅವರೇ ಡಿಸೈಡ್ ಅವರೇ ಮಾಡ್ತಾರೆ ಸರ್. ಈಗ ಅದೊಂದು ಸಮಸ್ಯೆ. ಸರ್ಕಾರ ಬೆಲೆ ಎಷ್ಟು ಇದೆ ಅಂತ ನಿಮ್ಗೇನು ಗೊತ್ತಾಗಲ್ಲ? ಇಲ್ಲ ಸರ್, ಸರ್ಕಾರದಿಂದ ಏನು ಎಷ್ಟು ಬೆಲೆ ಎಷ್ಟು ನಿಗದಿ ಅಂತ ನಿಗದಿತ ಬೆಲೆ ಸರ್ಕಾರ ಮಲ್ಲಿಗೆ ಮಾಡಿಲ್ವಾ? ಮಾಡಿಲ್ಲ ಸರ್, ಮಲ್ಲಿಗೆ ಮಾಡಿಲ್ಲ. ಈಗ ಮೊನ್ನೆ ಈಗ ಕೊರೋನಾ ಎಫರ್ಟ್ ಇರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ 6,000 ಎಕ್ಟರಿಗೆ 25,000 ರೂಪಾಯಿ ಕೊಡ್ತಿದ್ದಾರೆ ಸರ್. ನಿಮ್ಗೆ ಸಹಾಯ ಸಹಾಯ ಇದೆ ಅಂದ್ರೆ ಸಹಾಯ ಕೊರೋನಾ ಲಾಕ್ಡೌನ್ ಇಂದಾಗಿ ನಿಮ್ಗೆ ಮಾರ್ಕೆಟ್ಗೆ ತೊಂದರೆ ಉಂಟಾಗಿ ನಿಮ್ಗೆ ನಷ್ಟ ಸಂಭವಿಸಿದೆ. ಹಾಗಾಗಿ ಸರ್ಕಾರ ಎಕರೆಗೆ 25,000 ಹೆಕ್ಟರ್ಸ್ ಹೆಕ್ಟರ್ಗೆ 25,000 ನೀವು ತಗೊಂಡಿದ್ರೆ ಅಷ್ಟು. ಅದರಲ್ಲಿ ನಮಗೆ 60 ಸೆಂಟ್ಸ್ ಇತ್ತು ಸರ್, ಅದರಲ್ಲಿ 6,000 ರೂಪಾಯಿ ಬಂದಿದೆ. 6,000 ರೂಪಾಯಿ ಬಂದಿದೆ. 6,000 ರೂಪಾಯಿ ನಾನು ಹೇಳಿದೆ ಸರ್. ಈಗ ಈ ಸಹಾಯಧನ ಮಾಡೋದಕ್ಕಿನ್ನು ಬೆಲೆ ನಿರ್ಧಾರ ಮಾಡಿಬಿಟ್ರೆ ಈ ಸಹಾಯಧನ ಅವಶ್ಯಕತೆ ಇಲ್ಲ ಸರ್. ಇಲ್ಲ, ಮಲ್ಲಿಗೆಗೆ ಉಪ್ಪು ಗೊಬ್ಬರ ಬಿಸಿ ಹಾಳಿಂದು ಬಿಡಿಸೋದೆಲ್ಲ ಅದಕ್ಕೆ ಅದು 6,000 ರೂಪಾಯಿ ಒಂದು ವಾರಕ್ಕೆ ಹೋಗುತ್ತೆ ಸರ್. ಈಗ ನಮಗೆ ಬೆಲೆ ನಿಗದಿ ಮಾಡಿಬಿಟ್ರೆ ಟೋಟಲಿ ಒಂದು ವರ್ಷ ಇಡಲೇ ನಮಗೆ ಒಂದು ಶಾಶ್ವತವಾಗಿ ಪರಿಹಾರ ಆದಾಯ ಸಿಗುತ್ತೆ, ಹೆಚ್ಚು ಸಿಗುತ್ತೆ. ಹಂಗಾಗಿ ಅದೊಂದು ನಮಗೆ ಒಂದು. ಮಲ್ಲಿಗೆ ಎಷ್ಟು ಎಕರೆ ಹಾಕಿದ್ರಿ ಸರ್? ಮಲ್ಲಿಗೆ ಇರೋದು 180 ಗಿಡ ಸರ್. ಅಷ್ಟೇನಾ? ಅಷ್ಟೇ ಸರ್, ಒಂದು ಕಾಲು ಎಕರೆ. ಕನಕಾಂಬ್ರಿ? ಕನಕಾಂಬ್ರಿ ಒಂದು ಈಗೊಂದು 3,000 ಆಗಿ ಹೆಚ್ಚಿನ ಸರ್, ಅದೊಂದು 5 ಕಾಲು ಎಕರೆ. ಈಗ ನಿಮ್ಮಂಥ ಯುವಕರಿಗೆ ಈಗ ಒಂದು ಬದುಕೊಂದು ಸವಾಲಾಗಿದೆ, ಕೊರೋನಾ ಕಾರಣದಿಂದ ಆಗಿರ್ಬೋದು, ಮತ್ತು ಈ ವಯಸ್ಸಿಗೆ 22-25 ವರ್ಷಗೆ ಬರ್ತಿದ್ದಾಗೆ ನಿಮಗೆ ಜವಾಬ್ದಾರಿ ಜಾಸ್ತಿ, ಬದುಕಿನ ಆಯ್ಕೆಗಾಗಿ ಹಾತೊರಿತಾ ಇರ್ತೀರಾ. ಕೆಲಸ ಮಾಡಲು ಅಥವಾ ನೌಕರಿ ತಗೊಳ್ಳೋ ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಮಾಡಲು ಅಥವಾ ಇನ್ನೆಲ್ಲೋ ಬೇರೆ ಕಂಪನಿಗಳಲ್ಲಿ ಕೆಲಸಕ್ಕೆ ಹೋಗಲು, ಬೆಂಗಳೂರಿಗೆ ಹೋಗಲು, ಇನ್ನೆಲ್ಲೋ ಹೋಗಲು, ಮತ್ತೆಲ್ಲ ಹೋಗಲು, ಹೀಗೆ ಎಲ್ಲ ಯೋಚನೆಗಳು ಬರ್ತಾ ಇರ್ತವೆ. ಅಥವಾ ಇಲ್ಲೇ ಇದ್ದು ನಾನೇನಾದರೂ ನನ್ನ ಬದುಕನ್ನು ಕಂಡುಕೊಳ್ಳೋ, ಈ ಥರದ್ದೆಲ್ಲ ಬರ್ತಾ ಇರ್ತದೆ. ಹೀಗೆ ಆಲೋಚನೆಗಳು ಬಂದಾಗೆ ನೀವು ನಿಮಗೆ ಈ ಆಲೋಚನೆಗಳು ಬಂದಿದ್ದಾವೆ ಅಂತಲೂ ನಾನು ಅಂದ್ಕೊಳ್ತೀನಿ. ಬಂದ ಹೀಗೆ ಬಂದಾಗೆ ನಿಮ್ಮ ಆಯ್ಕೆ ಏನಾಗಿತ್ತು? ಸರ್, ಈಗ ನನಗೆ ಎಜುಕೇಷನ್ ಯಾವಾಗ ಮುಗೀತು ಅವಾಗಲಿದ್ದ ನನ್ನ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಕ್ಕೆ ಅಂತ ಒಂದು ಧಾರವಾಡಕ್ಕೆ 2-3 ತಿಂಗಳು ಓದೆ ಸರ್. ಧಾರವಾಡದಲ್ಲಿ ಓದಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿದೆ. ಅದರಲ್ಲಿ ಸಮಥಿಂಗ್ ಪಾಯಿಂಟ್ನಾಗ ಓದ್ ಸರ್, ಸಿವಿಲ್ ಹೋಗಿತ್ತು ಓದು. ಹಂಗಾಗಿ ಏನಾದ್ರು ಹಿತಾಶ ಆಯಿತು ಅಂತಾರೆ, ನನಗೂ ಒಂದು ಸರ್ ಬೇಜಾರು ಹತಾಶ ಆಯ್ತು. ಹಂಗಾಗಿ ಏನಾಯ್ತು, ಏನು ಮಾಡೋಕಪ್ಪ, ಇದೊಂದು ಕೊರೋನಾ ಒಂದು ಎಫರ್ಟ್ ಇರೋದಕ್ಕೆ ಅದಕ್ಕೆ ಊರಿಗೆ ಬಂದೆ ಸರ್. ಊರಿಗೆ ಬಂದು ಈಗ ನಾನು ಮಲ್ಲಿಗೆಯಿಂದ ನಾವು ಈಗ ಊಟ ಮಾಡಿ ಜೀವನ ಮಾಡ್ತಾ ಇದ್ವಿ ನಾವು. ಅದಕ್ಕೆ ಆಗಿನೇ ಅದನ್ನೇ ಒಂದು ಇದನ್ನು ಇನ್ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಹೆಂಗೆ, ಸ್ವಲ್ಪ ಆಳಿನ ವ್ಯವಸ್ಥೆ, ಆಮೇಲೆ ಲೇಬರ್ ಖರ್ಚು, ಈಗ ಸ್ವಲ್ಪ ಮಲ್ಲಿಗೆ ಇನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು. ಏನೇನು ಮಾಡಿದ್ರಿ ನೀವು? ಏನು ಹತ್ರ ಹೊಸತರನ್ನು ಹೊಸತರ ಅಂದರೆ ಸರ್, ಏನು ಮಾಡಿದ್ರಿ ನಿಮ್ಮ ಈಗ ನಮ್ಮ ಮಲ್ಲಿಗೆ ಮಲ್ಲಿಗೆಗೆ ಸರ್ ನೀರಿಂದು ಭಾಳ ಪ್ರಾಬ್ಲಮ್ ಇತ್ತು ಸರ್, ನೀರಿಂದು. ಹಂಗಾಗಿ ನಾನು ಏನು ಮಾಡಿದೆ, ಡ್ರಿಪಿಗೇಷನ್ ಮಾಡಿದ್ದು ಸರ್. ಮೊದಲೇ ಡ್ರಿಪಿಗೇಷನ್ ಮಾಡಿಸಿದ್ದಿಲ್ವಾ? ಇಲ್ಲ ಸರ್, ಫಸ್ಟಿಗೆ ನಾವು ಬೇರೆ ನೀರು ತಗೊಂಡು ಕಟ್ ನೀರು ಮಾಡ್ತಿದ್ವಿ ಸರ್. ಅಂದರೆ ಇದನ್ನು ಮಾಡಿ ಗುಂಡಿ ಮಾಡಿ ಕಟ್ತಿದ್ವಿ ಸರ್. ಈಗೇನು ಮಾಡಿದ್ವಿ, ಡ್ರಿಪಿಗೇಷನ್ ಮಾಡಿದ್ವಿ ಸರ್ ಗೌರ್ಮೆಂಟ್ ಕಡೆಯಿಂದ. ಇದನ್ನು ಹೊಡೆದಲ್ಲಿಕ್ಕೆ ಅಂದರೆ ಡ್ರಿಪಿಗೇಷನ್ ಮಾಡಿಸಿದೆ. ಮಾಡಿಸಿ ಈಗ ಡ್ರಿಪ್ ಇಲ್ಲದೇ ನಮಗೆ ಸ್ವಲ್ಪ ಮುಕ್ಕಲಿಂದ ಸರ್ ಇರೋದು, ಅದರಲ್ಲೇ ತೂಗಿಸ್ತದೆ. ಹೌದಾ? ಸಫಿಸಿಯೆಂಟ್ ನೀರು ಸಿಗ್ತಾ ಇದೆ ಈಗ, ಅದು ಸಾಕಾಗ್ತದ? ಅದಕ್ಕೆ ಸೈ ಈ ಮಳೆಗಾಲ ಸ್ವಲ್ಪ ಇದೆ, ಸ್ವಲ್ಪ ಚೆನ್ನಾಗಿರ್ತದೆ, ಅದಕ್ಕೆ ಅದಕ್ಕೂ ಸರಿ ಹೋಯ್ತು. ಸರಿ ಹೋಗಿದೆ. ನಾಳೆ ಬೇಸಿಗೆಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಅವಾಗ ಸ್ವಲ್ಪ ನಾವು ಬೇಸಿಗೆ ಕಡಿಮೆ ಆದಲ್ಲೇ ಬೋರ್ವೆಲ್ ನೋಡುತ್ತೆ, ಬೇರೆ ಇನ್ನೊಂದು ಹಾಕ್ಸ್ಬೇಕಪ್ಪ ಅನ್ಸುತ್ತೆ. ಈಗ ಒಂದು ಬೋರ್ ಹಾಕ್ಸಿದಿರ? ನೀವು ಹಾಕ್ಸಿದಿರಾ? ಟೋಟಲಿ 8 ಬೋರ್ ಸರ್. 8 ಬೋರ್ ಹಾಕ್ಸಿದ್ರಿ? 8 ಬೋರ್. 8 ಬೋರ್ ಸಹಿತ ನಿಮ್ಗೆ ಫೇಲ್ಯೂರ್ ಅಲ್ವಾ? ಫೇಲ್ಯೂರ್ ಸರ್. ಒಂದು ಬೋರು ಬಿಡುತ್ತೆ ಸರ್, ಒಂದು ವರ್ಷ ನಡೀತೆ, ಮುಕ್ಕಲಿಂಚ್ ಒಂದು ಇಂಚ್ ಬೀಳುತ್ತೆ, ಒಂದು ವರ್ಷ ನಡೀತೆ. ಆಮೇಲೆ ಮತ್ತೆ ನೀರಿನ ಇದು ಮಳೆ ಪ್ರಮಾಣ ಇರೋದಕ್ಕಿಂತ ಮತ್ತೆ ಬತ್ತೆ ಹೋಗ್ಬಿಡುತ್ತೆ. ಈಗ ಹಂಗಾಗಿನ ಇನ್ನೊಂದು ಈಗ ಸ್ಟಾರ್ಟಿಂಗ್ ಸರ್, ಇದೊಂದೇ ಲಾಸ್ಟ್ ಏನು ಮಾಡಿದ್ವಿ, ದುರ್ಲಿಷ್ಟೇ ಕರೆಸಿ ಒಂದು ಅವ್ರದೇ ಒಂದು ಪಾಯಿಂಟ್ ನೋಡಿಸಿದೆ, 60 ಅಡಿ ಬಿತ್ತು ಸರ್ ಮೆಟ್ಟಲಿನ ಸಿಗುತ್ತೆ, ಅದನ್ನೇ ನಾನು ಡ್ರಿಪಿಗೇಷನ್ ಮಾಡೀನಿ ಸರ್. ಈಗ ಡ್ರಿಪ್ ಮಾಡಿಸಿ ಈಗ ಮಲ್ಲಿಗೆ ಕನಕಾಂಬ್ರಿ ಎರಡಕ್ಕೂ ಡ್ರಿಪ್ ಮಾಡಿಬಿಡಿ ಸರ್ ಹನಿ ನೀರಾವರಿ. ಅದರಿಂದನೇ ಸ್ವಲ್ಪ ನಮಗೂ ಅನುಕೂಲ ಅನುಕೂಲ ಆಗಿದೆ ಸರ್, ಡ್ರಿಪಿಗೇಷನ್ನಿಂದಲೇ ಅನುಕೂಲ ಸರ್. ನೀರಿನ ಉಳಿತಾಯನೂ ಹೌದು, ಈಗ ನಮಗೆ ಅದರಿಂದ ಈಗ ಕಟ್ಟಿನ ಕಟ್ಟೋಕ್ಕಾಗಲ್ಲ ಸರ್ ಆ ನೀರಿನಲ್ಲಿ, ಹಂಗಾಗಿ ಡ್ರಿಪ್ಪಿನ ಚೆನ್ನಾಗಿ ಸರ್. ಈಗ ಒಂದು ನೀವು ಜವಾಬ್ದಾರಿಯಿಂದ ತೆಗೆದುಕೊಂಡು ಡ್ರಿಪ್ ಇರಿಗೇಷನ್ಗೆ ಮುಂದಾಗಿದೆ, ನೀರಿನ ಅಭಾವ ಇದೆ, ಮಳೆ ಪ್ರಮಾಣ ಇಲ್ಲಿ ಕಡಿಮೆ, ಅದೇ ಬೋರಿಲ್ ಬಗ್ಗೆ ಒಂದು ಇದು ಮಾಡಿ ಸರ್, ಇಂಗು ಗುಂಡಿ ಅಂತಂದು ಹೇಳಿ ಮಾಡಿದ್ದೆ, ಇಂಗು ಗುಂಡಿ ಮಾಡಿಸಿನಿ ಸರ್. ಇಂಗು ಗುಂಡಿ ಮಾಡಿಸಿ ಆ ನೀರು ಬಂದಲ್ಲಿ ಶೇಖರಣೆ ಆಗ್ಬೇಕು ಸರ್, ಶೇಖರಣೆ ಆಗಿ ರೀಚಾರ್ಜ್ ಬೋರ್ ರೀಚಾರ್ಜ್ ಆಗ್ತಿದೆಯಾ? ಹ್ಞೂ ಸರ್. ಆ ಫೀಲ್ ಬಂದು ನಿಮ್ಗೆ ಅನುಭವ ಬಂದು ಅನುಭವ ಆಗಿದೆ ಸರ್, ನೀರು ಜಾಸ್ತಿ ಆಗಿದೆ, ನೀರು ಜಾಸ್ತಿ ಆಗಿದೆ ಸರ್, ಆ ಬರೋ ನೀರು ರೋಡಿಂದ ನೀರೆಲ್ಲ ಬಂದು ಆ ಶೇಖರಣೆ ಆಗಿ ರೀಚಾರ್ಜ್ ಆಗುತ್ತೆ ಸರ್. ಇದಕ್ಕೆ ಎಲ್ಲಿಂದ ನೀವು ಮಾಹಿತಿಯನ್ನು ತಗೊಳ್ರಿ ಸರ್? ಇದೇನ್ ಮಾಡಿದ್ವಿ ಅಂದ್ರೆ, ನಾವು ಗ್ರಾಮ ಪಂಚಾಯತಿಯಲ್ಲಿ ಈ ತರ ಹಿಂಗುಂಡಿ ಅಂತಂದ್ರೆ ಸ್ಕೀಮ್ ಬಂತು ಸರ್, ಅದ್ರಲ್ಲಿ ಏನ್ ಮಾಡಿದ್ವಿ ನಾವು ಹಿಂಗುಂಡಿಗಳನ್ನ ನೋಡಿದ್ವಿ, ಬೋರ್ ಬರ ನೀರನ್ನ ನಂದು ಒಂದು ಮಾಡಿಸ್ಬೇಕಾಗಿತ್ತು ಸರ್. ಯಾಕಂದ್ರೆ ಅದೊಂದು ನನಗೆ ಫಸ್ಟಿಗೆ ತಲೆಗಿತ್ತು ಸರ್, ಯಾಕಂದ್ರೆ ಹಿಂಗುಂಡಿಗೆ ಸೊ ಬೋರ್ ರೀಚಾರ್ಜ್ ಆಗ್ಬೇಕಂದ್ರೆ ನೀರಿನ ಶೇಖರಣೆ ಎಲ್ಲ ಆಗ್ಬೇಕು ಆಗ್ಬೇಕು ಆಗ್ಬೇಕು ಅಂತಂದೇಳಿ ನಾನೇನು ಮಾಡಿದೆ, ಅದೊಂದು ಸ್ಕೀಮ್ ಇತ್ತು ಎಷ್ಟು 15,000 ರೂಪಾಯಿ ಕೊಡ್ತಾನೆ ಸರ್, ಅದು ಹಿಂಗುಂಡಿ ಮಾಡಿಸಿದ್ರೆ. ಅದರಲ್ಲಿ ನಾನೇನು ಮಾಡಿದೆ, ಅದು ಅವರು ಬರೋದು ಡೌಟ್ ಐತಿ, ಒಟ್ಟು ನಾನು ಮಾಡಿಸಿದ್ರೆ ನನಗೆ ರೀಚಾರ್ಜ್ ಆಗ್ತಂದ್ರೆ ಅಲ್ಲೇ ಬಂದೋದು ನಂದು ಅಂತಂದೇಳಿ ರೀಚಾರ್ಜ್ ಮಾಡಿಸಿ ಅಂದರೆ ಒಂದು 20-20 ಅಡಿ ಅಡಲ ತೆಗೆಸಿದೆ, ಅಡಲ 20 ಅಡಿ ಅಗಲ ತೆಗೆಸಿ ಅದರಲ್ಲಿ ಬೌಂಡರ್ಸು ಬೆಂಚಿ ಉಸುಗು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಕಟ್ಸಿನಿ ಸರ್. ಈಗ ಅದರಲ್ಲಿ ನೀರೆಲ್ಲ ಬಂದು ಶೇಖರಣೆ ಆಗಿ ಫಿಲ್ ಆಗಿ ಹೋತಪ್ಪಂದ್ರೆ ಸ್ವಲ್ಪ ನಮಗೆ ನೀರನ್ನು ಈಗಿನ ನೋಡಿದ್ದಪ್ಪ ಅಂದ್ರೆ ಉತ್ತಮ ಸರ್, ಸ್ವಲ್ಪ ನೀರು ಬಿಡ ಸ್ವಲ್ಪ ಹೆಚ್ಚಿಗೆ ಆಗಿದೆ ಸರ್. ಹೆಚ್ಚಿಗೆ ಆಗಿದೆ ನಿಮ್ಮ ಕೊಳವೆ ಬಾವಿಯಲ್ಲಿ ನೀರು, ನಮ್ಮ ಕೊಳವೆ ಬಾವಿ ಹೆಚ್ಚಿಗೆ ಸರ್, ಆ ಕೊಳವೆ ಬಾವಿಯ ಬಗ್ಗೆ ನಾವು ಹಿಂಗೆ ಉಂಡಿ ಮಾಡಿಸಿದ್ವಿ. ಈಗ ಒಂದು ಹನಿ ನೀರಾವರಿಗೆ ಮುಂದಾದ್ರಿ, ಮತ್ತೆ ನಿಮ್ಮ ಕೊಳವೆ ಬಾವಿಯನ್ನ ರೀಚಾರ್ಜ್ ಮಾಡೋದಕ್ಕೆ ಮುಂದಾದ್ರಿ, ಮತ್ತೆ ಏನು ಹೊಸದನ್ನ ಯೋಚನೆ ಮಾಡಿದ್ರಿ? ನೀವು ಗಟ್ಟಿ ನಿಲ್ಲಬೇಕಲ್ವ ಈಗ? ಹೌದು ಸರ್, ನಿಲ್ಲಬೇಕು. ನೀವು ಗಟ್ಟಿ ನಿಲ್ಬೇಕು, ನಿಮ್ಮ ಕುಟುಂಬಕ್ಕೂ ನೀವು ಆಸರಿ ಆಗಬೇಕು ಕೃಷಿಯಿಂದ. ಮತ್ತೇನು ಶುರು ಮಾಡಿದ್ರಿ ಸರ್? ಈಗ ಮತ್ತೆ ಮುಂದೆ ಮಾಡ್ಬೇಕಂದ್ರೆ ನೀರಿಂದ ಒಂದು ಸಮಸ್ಯೆ ಸರ್. ನೀರಿದ್ರೆ ಬೇರೆ ಹೊಲಗಳಾಗ್ಲಿ ಈಗ ತರಕಾರಿ ಸರಿ ಸಾಕು. ಈಗ ಮಲ್ಲಿಗೆಗೂ ಕನಕಾಂಬರಕ್ಕೆ ನೀರು ಸಫಿಶಿಯಂಟ್ ಆಗ್ತಾ ಇದೆ ಅನ್ಸಿದೆ ಅಷ್ಟೇ. ಮುಂದೆ ಮಳೆಗಾಲ ಹೋಯ್ತು ಅಂದಾಗೆ ಈ ನೀರು ನಿಮ್ಗೆ ಮುಂದೆ ಬೋರ್ವೆಲ್ ಈಗ ನೀವು ಹಾಕ್ಸಿರೋ ನೀರು ಸಫಿಶಿಯಂಟ್ ಆಗಿ ನೀರು ಆಗುತ್ತಾ ಅನ್ಸುತ್ತಾ ಸರ್? ಆಗುತ್ತೆ ಅನ್ಸು ಸರ್, ಯಾಕಂದ್ರೆ ನಾನು ರೀಚಾರ್ಜ್ ಮಾಡಿದಾಗ ಸ್ವಲ್ಪ ಈಗಿನ ಉತ್ಮಕ್ಕೂ ಸ್ವಲ್ಪ ನೀರು ಈ ಮಳೆ ದೊಡ್ಡ ಮಳೆ ಬಂತಂದ್ರೆ ಆ ಶೇಖರಣೆ ಆಗುತ್ತಂದ್ರೆ ಸ್ವಲ್ಪ ನನಗೆ ಮುಂದೆ ಬೇಸಿಗೆ ಕೂಡ ಆಗುತ್ತೆ ಅಂತ ನಾನು ಭರವಸೆ ಇದೆ ಸರ್. ಈಗ ಮಲ್ಲಿಗೆ ಯಾರು ನೋಡ್ಕೊಳ್ತಾರೆ ಅಲ್ಲಿ ಹೊಲದ ಕೆಲಸ, ಮಲ್ಲಿಗೆ ತೋಟದ ಕೆಲಸ ಸರ್? ಈಗ ನಾನು ಸದ್ಯ ನಾನು ನೋಡ್ತಾ ನೀವೇ ನೋಡ್ಕೊಳ್ತೀವಿ. ನೀವು ಒಬ್ಬರೇನಾ? ನಮ್ಮ ತಮ್ಮ ಇದ್ದಾನೆ ಸರ್. ನಿಮ್ಮ ತಮ್ಮ ಇದ್ದಾರೆ, ಮತ್ತೆ ಯಾರ್ಯಾರು ತೋಡ್ಕೊಂಡ್ರಿ ನಿಮ್ಮ ಕುಟುಂಬದೊಳಗೆ? ನಮ್ಮ ಅಪ್ಪಾಜಿ, ನಮ್ಮ ತಾಯಿ, ನಮ್ಮ ತಮ್ಮ ನಾನು. ಅಂದ್ರೆ ಬಿಡಿಸೋದು ಇದಕ್ಕೆಲ್ಲ ಆಳುಗಳನ್ನು ಅವಲಂಬಿಸಿಕೊಂಡಿದ್ರ ನಿಮ್ ಕುಟುಂಬದವರೇ ಸಾಕಾಗ್ತದ? ಇಲ್ಲ ಸರ್, ಆಳುಗಳು ಅವಲಂಬಿಸಿ ಸರ್. ಎಷ್ಟು ಬೇಕಾಗ್ತದೆ ನಿಮ್ಗೆ ಆಳುಗಳು? ಆಳು ಸರ್ ಒಂದು 10-9 ಜನ ಬೇಕು ಸರ್. ಈಗ ನಿರಂತರ ಈಗ ಫಲ ಬರ್ತಾ ಇದೆ? ಹ್ಞೂ ಸರ್, ಡೈಲಿ 20-25-30 ಕೆಜಿ ಬರುತ್ತೆ ಸರ್. ಬರ್ತಾ ಇದೆ 180 ಗಿಡ. ಈಗ ಅದನ್ನ ಬಿಡಿಸೋಕು ಆಳುಗಳನ್ನು ಅವಲಂಬಿಸಿಕೊಂಡಿದ್ರೆ ಆಳು ಬೇಕು? ಎಷ್ಟು ಬೇಕು, ಎಷ್ಟು ಜನ ಇದ್ದಾರೆ? 10 ಜನ ಬೇಕು ಸರ್ ಆಳು. ನೀವು ಅಂದ್ರೆ ನಾವು ಹೋಗ್ತೀವಿ ಸರ್. ನಾವು ಹೋಗ್ತೀವಿ, ನಾವು ಅರಿತೀವಿ ಸರ್. ಅಂದ್ರೆ 12 ಜನ ನಮ್ ಸೇರಿಲ್ಲ, 12 ಜನ ಬೇಕು ಸರ್. ಬೇಕಾಗ್ತದೆ 12 ಜನ. ಈಗ ಹಣಕಾಸಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂತೀರಿ? ಈಗ ಆಳುಗಳಿಗೆ ಕೂಲಿ ಕೊಡ್ಬೇಕಾಗಿರ್ತದೆ, ಬೇರೆ ಏನೋ ಕೆಲಸ ಇರ್ತದೆ, ಇದಕ್ಕೆಲ್ಲ ಏನ್ ಮಾಡ್ಕೊಂತೀರಿ ನೀವು? ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಒಂದ್ ವಾರಕ್ಕೆ ಸರ್, ನಾವು ಒಂದ್ ವಾರ ಕಂಟಿನ್ಯೂ ಇರ್ತೀವಿ ಶನಿವಾರದಿಂದ. ಮುಂದೆ ಶನಿವಾರಕ್ಕೆ ಡೈಲಿ ಹೂ ಕಳಿಸ್ತೀವಿ ಸರ್, ಹೊಸಪಡೆ ಕಳಿಸ್ತೀವಿ. ಅವ್ರು ಏನ್ ಮಾಡ್ತಾರೆ, ಪಟ್ಟಿ ಮಾಡ್ತಾರೆ ಸರ್. ಡೈಲಿ ಎಷ್ಟೆಷ್ಟು ಅಮೌಂಟ್ ಅಂದ್ರೆ ರೇಟ್ ಆಗಿದೆಪ್ಪ, ಇಷ್ಟೆಷ್ಟು ಕೆಜಿಗೆ ಎಷ್ಟೆಷ್ಟು ಅಂತೇಳಿ ಪಟ್ಟಿ ಮಾಡಿ ಶನಿವಾರ ಕಳಿಸ್ತಾರೆ ಸರ್. ಶನಿವಾರ ಕಳಿಸ್ತಾರೆ, ದುಡ್ಡು ಹಾಕ್ತಾರೆ. ನೀವೇ ಹೋಗ್ತಿರ್ತೀರಾ? ಇಲ್ಲ, ನಾವ್ ಹತ್ತಿರ್ತೀವಿ ಸರ್. ಡೈರೆಕ್ಟ್ ಒಂದು ಪಟ್ಟಿ ಮಾಡಿರ್ತಾರೆ ಸರ್, ಲೇಬಲ್ ಇದರಲ್ಲಿ ಸೀಟಲ್ಲಿ ಪಟ್ಟಿ ಮಾಡಿ ಕಮಿಷನ್ ಎಲ್ಲ ಮುಗಿದು ಎಷ್ಟು ಉಳಿದ ಕೊಡ್ತಾರೆ ಸರ್. ಅದನ್ನ ತಗೊಂಬಂದು ಆಳಿಂದ ಇಷ್ಟ ಆತಂತಂದೇಳಿ ಲೆಕ್ಕ ಮಾಡಿ ಆಳಿಗೆ ಕೊಟ್ಟು ಉಳ್ದಂತ ಏನಿರುತ್ತೆ ಸರ್ ಅಮೌಂಟ್ ನಮಗೆ ಸರ್ ನಿಮ್ಮ ಕುಟುಂಬ ನಮ್ಮ ಕುಟುಂಬಕ್ಕೆ ನಿರ್ವಹಣೆ ಮಾಡ್ಕೊಂಡು. ಈ ಕನಕಾಂಬರಿ ಬಿಡಿಸೋದಕ್ಕೆಲ್ಲ ಇದ್ರ ಒಟ್ಟಿಗೆ ಕೆಲಸ ನಡೀತಾ ಇದೆಯಾ? ಕನಕಾಂಬರಿ ಸದ್ಯ ಈಗ ಹಚ್ಚಿವಿ ಸರ್. ಈಗ ಈ ಸಲ ಹಚ್ಚಿವಿ ಸರ್, ನೀರು ಸ್ವಲ್ಪ ಶುರುವಾಗಿಲ್ಲ, ಇನ್ನಿಲ್ಲ ಸರ್. ಈ ಸಲ ಹಚ್ಚಿವಿ ಸರ್, ನೀರು ಸ್ವಲ್ಪ ಇಂಪ್ರೂವ್ ಆದಕ್ಕೆ ಕನಕಾಂಬರಿ ಸ್ವಲ್ಪ ಹಚ್ಚಿನಿ ಸರ್. ಈಗ ಒಟ್ಟಾರೆ ನಿಮ್ಮ 3.5 ಎಕರೆಯಲ್ಲಿ ಮಲ್ಲಿಗೆನೆ ಪ್ರಧಾನ ಈಗ ಸರ್? ಮಲ್ಲಿಗೆನೆ ನಮಗೆ ಪ್ರಧಾನ. ಎಷ್ಟು ವರ್ಷ ಆಯ್ತು ಈಗ ಮಲ್ಲಿಗೆ ಹಚ್ಚಿ ನೀವು ಸರ್? ಮಲ್ಲಿಗೆ ಹಚ್ಚಿ ಈಗ ಒಂದು 15-20 ವರ್ಷ ಆಯ್ತು. 20 ವರ್ಷ ಆಯ್ತು, ಅವಾಗಲಿಂದನೂ ಮಾಡ್ತೀವಿ. ಅವಾಗಲಿಂದನೂ ಮಲ್ಲಿಗೆ ಮಾಡ್ತೀವಿ ಸರ್. ಏನು ಮತ್ತೆ ಅದನ್ನ ಕೆಡಿಸಿ ಮತ್ತೆ ಹೊಸದಾಗಿ ಮಾಡಿ ಸರ್? ಯಾವಾಗ ಮಾಡಿದ್ರಿ ಈಗ ಹೊಸದಾಗಿ? ಅಂದ್ರೆ 4 ವರ್ಷ ಆಯ್ತು ಸರ್ ಹೊಸದಾಗಿ ಮಾಡಿ. ಫಸ್ಟಿಗೆ 4 ವರ್ಷ, ಅವಾಗ 7 ವರ್ಷದ ಗಿಡ ಇದ್ದೆ ಸರ್, ಅವನ್ನ ಕೆಡಿಸಿದ್ರು ಅಷ್ಟೊಂದು ಫಲ ಬರಲಿಲ್ಲ. ಹಂಗಾಗಿ ಅದರಲ್ಲಿ ಗೂಟಿ ಕಡಿಸಿ ಗಿಡ ಸಸಿ ಮಾಡಿಸಿ ಈ ಕಡೆ ಮತ್ತೆ ಹೊಸದಾಗಿ ಹಚ್ಚಿ ಸರ್. ಹೊಸದಾಗಿ ಮಾಡ್ತೀವಿ, ಹೊಸದಾಗಿ ಮಾಡಿ. ಅವ್ನು 4 ವರ್ಷ ಆಯ್ತು ಸರ್, ಈಗ ಅವನೇ 180 ಗಿಡಕ್ಕೆ 30 ಕೆಜಿ ಹಾಕ್ತೀವಿ. ನಿಮ್ಮ ಆಹಾರಕ್ಕೆ ಬೇಕಾಗುವಂಥ ಬೆಳೆಗಳನ್ನು ನೀವೇ ಬೆಳ್ಕೊಳ್ತಿರೋ ಅಥವಾ ಹೊರಗಡೆ ಖರೀದಿ ಮಾಡ್ತೀರಾ? ನಾವು ಈಗ ಜೋಳ ಆಗಿ ಉಣ್ಣ ಜೋಳ ಬೆಳಿತೀವಿ ಸರ್. ಮಳೆ ಆಶ್ರಿತ ಮಳೆಗೆ ಬೆಳಿತೀವಿ ಸರ್. ಉಣ್ಣ ಜೋಳ ಮುಂಗಾರಿಗೆ ಹಾಕೊಳ್ತಿರೋದನ್ನ? ಮುಂಗಾರಿಗೆ ಹಾಕ್ತೀವಿ ಸರ್. ಸ್ಟಾರ್ಟಿಂಗ್ ಮುಂಗಾರಿಗೆ ಹಾಕ್ತೀವಿ. ಈ ವರ್ಷ ಹಾಕಿಲ್ಲ ಸರ್. ಈ ವರ್ಷ ಹಾಕ್ತೀವಿ ಸರ್. ಅಂದರೆ ತಮ್ಮಂದಿನ ಸರ್ ಬೀಜ ತಂದಿದೆ, ಅದು ಮಳೆ ಆ ಟೈಮಿಗೆ ಆಗಲಿಲ್ಲ ಸರ್. ಆ ಟೈಮ್ ಆಗಿಬಿಡುತ್ತೆ ಅಲ್ಲ ಆತು ಸರ್. ಅಂದರೆ ನಾವು ಹಾಕಕ್ಕತ್ತಿಗೆ ಆ ಟೈಮ್ ಅದು ಮಳೆ ಹೋದ್ಮೇಲೆ ಹಾಕ್ಬಾರ್ದು ಅಂತ ಹೇಳಿ ಹಂಗೆ ಬಿಟ್ಬಿಡಿ ಸರ್. ಸ್ಟಾರ್ಟಿಂಗ್ ಮಳೆಗೆ ಈ ಮಳೆ ಬಿತ್ಬೇಕಂತದಿರುತ್ತೆ ಸರ್. ಉಣ್ಣ ಜೋಳ ಮುಂಗಾರಿಗೆ ಹಾಕಕ್ಕಂತಂದೇಳಿ ತಂದಿದ್ವಿ, ಅದು ಟೈಮ್ ಬಾರ ಅದಕ್ಕೆ ಬಿಟ್ಬಿಟ್ಟಿವಿ ಸರ್. ಅದಕ್ಕೆ ಮೆಕ್ಕೆಜೋಳ ಅಷ್ಟು ಆಗಿಬಿಡಿ ಸರ್. ಈಗ ಪ್ರವೀಣ್, ಈಗ ಮಲ್ಲಿಗೆಯಿಂದನೇ ನಿಮ್ಮ ಜೀವನ ನಡೀತಾ ಇರೋದು. ನೀವು ಜವಾಬ್ದಾರಿಯುತ ಯುವಕರು, ಈಗ ನಿಮ್ಮ ಕುಟುಂಬ ಈಗ ನಿಮ್ಮನ್ನು ಅವಲಂಬಿಸಿದೆ ಅಂತ ಅನ್ಕೊಳ್ಳೋಣ. ಈ ಮುಂದಿನ ನಿಮ್ಮ ಯೋಜನೆಗಳಲ್ಲಿ ಈ ಕೃಷಿ ಒಳಗಡೆಗೆ ಏನೆಲ್ಲ ಮಾಡಬೇಕು, ಅಥವಾ ಪರ್ಯಾಯವಾಗಿ ಬೇರೆ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾ? ಕೃಷಿ ಆಚೆ ಏನಾದರೂ ವ್ಯವಹಾರಗಳನ್ನು ಅಥವಾ ಕೃಷಿಯನ್ನು ಅವಲಂಬಿಸಿಕೊಂಡಿರ್ತಕ್ಕಂಥ ಬೇರೆ ಏನಾದರೂ ಆರ್ಥಿಕ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ನೀವೇನಾದರೂ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಸರ್, ಇದರ ಜೊತೆಗೆ ನಾನು ಒಂದು 3 ವರ್ಷ ಮರಾಠ ಸಂಸ್ಥೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದನೇ, ಅಂಜನಾದ್ರಿ ತೋಟಗಾರಿಕೆ ಇಲಾಖೆಯಿಂದಲೇ ವರ್ಕ್ ಮಾಡಿದ್ದೆ ಸರ್. 3 ವರ್ಷ ಹೋಗಿದ್ದೆ ಸರ್. ನಾನು ಈಗ ಇದರಲ್ಲೊಂದು ಇದ್ರ ಒಂದೇ ಮಾಡೋಕ್ಕಾಗಲ್ಲ, ಉಳಿಸೋಕ್ಕಾಗಲ್ಲ ಅಂತೇಳಿ, ಮಲ್ಲಿಗೆ ಪ್ರಧಾನ ಅಂತೇಳಿ ಅದರಲ್ಲೊಂದು ಮಾಡೋಕ್ಕಾಗಲ್ಲ ಅಂತೇಳಿ ಮರಾಠ ಸಂಸ್ಥೆಯಲ್ಲಿ 3 ವರ್ಷ ಕೆಲಸ ಮಾಡಿದ್ದೆ ಸರ್. ಮಾಡಿದೆ ಎಲ್ಲ ಅಂಜನಾದ್ರಿ ಕಂಪ್ನಿಯಲ್ಲಿ ಕೆಲಸ ವರ್ಕ್ ಮಾಡಿ ರೈತರನ್ನೆಲ್ಲ ಸೇರಿಸಿ ಒಂದು ಕೂಟ ಮಾಡಿ ಆಲ್ರೆಡಿ ಕಂಪ್ನಿ ನಡೆಯಕ್ಕೆ ಬಂದಿದೆ ಸರ್. ಈಗ ಸದ್ಯದ ಮಟ್ಟಿಗೆ ನಾವೇನು ಮಾಡಿದ್ವಿ, ಅದು ಇಷ್ಟೊಂದು ಅಗ್ರಿಮೆಂಟ್ ಇರುತ್ತೆ ಸರ್. 3 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ವಿ, ಮುಗೀತು, ಬಿಟ್ಟೆ ಸರ್. ಈಗ ನಾನು ಇನ್ನೂ ಸ್ವಲ್ಪ ನಂದು ಸಿವಿಲ್ ಆಗ್ಬೇಕು ಅನ್ನೋದು ಸರ್ ಆಸೆ. ಎಜುಕೇಶನ್ ಸಿವಿಲ್ ಮಾಡ್ಬೇಕು, ಸಿವಿಲ್ ಆಗ್ಲೇಬೇಕಂತಂದೇಳಿ ದರೋಡಕ್ಕೆ ಹೋಯ್ತು ಸರ್. ಕೋಚಿಂಗ್ ಸಿವಿಲ್ ಅಂದ್ರೆ ಪೊಲೀಸ್ ಪೊಲೀಸ್ ಆಗ್ಬೇಕು ಅಂತ ದರೋಡಕ್ಕೆ ಕೋಚಿಂಗ್ ಹೋಯ್ತು ಸರ್. ಹೋಗಿ ಮುಗಿಸ್ಕೊಂಬಂದೆ ಸರ್. ಮುಗಿಸ್ಕೊಂಬಂದು ಇದೊಂದು ಕೊರೋನಾ ಫರ್ಟಿಗೆ ರಿಸಲ್ಟ್ ಅದೊಂದು ಇದು ಎಕ್ಸಾಮ್ಗಳೆಲ್ಲ ಮುಂದೂಡಿದ್ರು ಸರ್. ಹಂಗಾಗಿ ಈಗ ಅದೊಂದು ಎಕ್ಸಾಮ್ ಇದೆ ಸರ್, ಇನ್ನೊಂದು ಮುಂದಿನ ಮಂತ್ 20ಕ್ಕಿದೆ, ಅದಕ್ಕೆ ಓದ್ತದೆ. ಈ ಕೃಷಿ ಜೊತೆಗೆ ಅದೊಂದು ತಮ್ಮವ್ರು ಏನ್ ಮಾಡ್ತಾರೆ, ಅವ್ನು ಈಗ PUC ಮುಗಿತು ಸರ್. ಅವನು ವ್ಯವಸಾಯ ಮಾಡ್ತಾನೆ. ವ್ಯವಸಾಯ ಮಾಡ್ತಾ ಇದ್ದಾರೆ. ಇಬ್ರು ಮಕ್ಕಳು ನಿಮ್ಮ ತಂದೆಗೆ? ನಾಲ್ಕು ಜನ ಮಕ್ಕಳು. ಇಬ್ರು ಹೆಣ್ಮಕ್ಳು ಏನ್ ಮಾಡ್ತಿದ್ದಾರೆ? ಇಬ್ರು ಹೆಣ್ಮಕ್ಳು ಮದುವೆ ಆಗಿತ್ತು. ನಿಮ್ಗೆ ಚಿಕ್ಕವರ ದೊಡ್ಡವರ? ನಮಗಿಂತ ಚಿಕ್ಕವರು. ಚಿಕ್ಕವರು ಅವ್ರದ್ದು ಮದುವೆ ಮಾಡ್ಕೊಟ್ಟಿದ್ದೆ. ಮದುವೆ ಮಾಡ್ಕೊ. ಈಗ ನೀವು ಇಬ್ರು ಅಣ್ಣ ತಮ್ಮ ನಿಮ್ಮ ಕೃಷಿಗೆ ಆಸರಿ ಆಗ್ಬೇಕು, ನಿಮ್ಮ ಕುಟುಂಬಕ್ಕೂ ಆಸರಿ ಆಗ್ಬೇಕು. ಈಗ ಒಂದು ನೀವು ಒಂದು ಸರ್ಕಾರಿ ನೌಕರಿ ಕಡೆಗೂ ಗಮನ ಹರಿಸಿದ್ರಿ, ಇತ್ತಾಗೆ ಕೃಷಿ ಕಡೆಗೂ ಗಮನ ಹರಿಸಿದ್ರಿ. ಒಂದು ಕಡೆಗೆ ನಿಮ್ಗೆ ಇದು ಗೊಂದಲ ದ್ವಂದ್ವ ಅಂತ ಅನಿಸಿದೆಯಾ? ಸರ್, ಅನಿಸಿದೆ ಸರ್. ಆದ್ರೆ ನನಗೆ ಯಾಕಂದ್ರೆ ಈಗ ನಾವು ಸ್ಟಾರ್ಟಿಂಗ್ ಇಂದ ನನಗೆ ಒಂದು ಗೋಲತ್ ಸರ್, ಅದು ಮಾಡ್ಲೇಬೇಕು. ನಾವು ಈಗ ಅದ್ರದ್ದು ಅದೊಂದು ಮಾಡಿದ್ರೆ ಏನು ಗೋಲು? ಸಿವಿಲ್ ಪೊಲೀಸ್ ಆಗ್ಬೇಕು, ಆಗ್ಲೇಬೇಕಂತ. ಅದಕ್ಕೆ ತಕ್ಕಂಗೆ ಫಿಸಿಕಲ್ ಎಲ್ಲ ಆಲ್ರೆಡಿ ಫಿಟ್ ಇದ್ದೀರಾ ನೀವು? ಹ್ಞೂ ಸರ್, ಫಿಸಿಕಲ್ ಆಲ್ರೆಡಿ ಪಾಸ್ ಆಗಿದೆ ಸರ್. ಫಿಸಿಕಲ್ ಪಾಸ್ ಆಗಿ CET ಬರೀತು ಸರ್. ಅದರಲ್ಲಿ ಸಮಥಿಂಗ್ 3.9 ಓದ್ತಾರೆ. ನಮ್ದು ಅದ್ರ ಅಲ್ಲಿ ಕೋಚಿಂಗಿಗೆಲ್ಲ ದುಡ್ಡು ಖರ್ಚಾಗುತ್ತಲ್ವಾ? ಹ್ಞೂ ಸರ್, 45,000 ರೂಪಾಯಿ ಸರ್. ನಿಮ್ಗೆ ಹತ್ತಿರದಲ್ಲಿ ಯಾರಾದರೂ ಆ ಥರದ ಉಚಿತವಾಗಿ ತರಬೇತಿ ಕೊಡುವಂಥ ಆ ಥರದ್ದು ಏನಿಲ್ವಾ ಇಲ್ಲಿ? ಇಲ್ಲಿ ಇತ್ತು ಸರ್, ಮರಬೆಳೆಯಲ್ಲಿ ವೀರೇಶ್ ಸರ್ ಅಂತಂದ ಇದ್ರು ಸರ್. ಅವ್ರ ಹತ್ರ ಕೋಚಿಂಗ್ ಹೋಗಿದ್ದೆ ಸರ್. ಅಂದರೆ ವಾರಕ್ಕೆ ಒಂದ್ಸತಿ ಹೇಳ್ತದೆ ಸರ್. ಇದ್ರ ನಮ್ದು ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ನಾವು ರೈತರಿಗೆ ಮನೆಯಲ್ಲಿ ಓದಬೇಕಂದ್ರೆ ಆಗಲ್ಲ ಸರ್. ಈಗ ಹೊಲಕ್ಕೆ ಹೋಗ್ಲೇಬೇಕಾಗತ್ತೆ. ಹೋಗಿ ಬಂದು ಓದ್ಬೇಕು, ಟೈರ್ಡ್ ಆಗ್ಬಿಡ್ತೀವಿ, ಸ್ವಲ್ಪ ಓದ್ಬೇಕು ಅನ್ಸುತ್ತೆ. ಹಂಗಾಗಿ ಏನ್ ಮಾಡಿದ್ರೆ, ನಾವು ದರೋಡಕ್ಕೆ ಹೋಗ್ಬೇಕು ಅನ್ನೋದು ಒಂದು ಡಿಸಿಷನ್ ಮಾಡಿದ್ವಿ. ಅಲ್ಲಿ ಹೋಗಿ ನಾನು ಕೆಲಸ ಮಾಡಿದ್ದು, 3 ವರ್ಷ ದುಡ್ಡಿನ ಸರ್, ನಮ್ಮಂಡೆಲ್ಲ ಕೂಡಿಸ್ಕೊಂಡು ಓದೆ ಸರ್. ಹೋಗಿ ಕೋಚಿಂಗ್ ಕೇಳ್ಕೊಂಡು ಮೊನ್ನೆ ಜನವರಿಯಲ್ಲಿ ಬಂದೆ ಸರ್. ಈ ಕೊರೋನಾ ಎಫರ್ಟ್ಗೆ ಬಂದ್ಬಿಟ್ಟೆ ಸರ್. ಈ ಪೊಲೀಸ್ ಅನ್ನೋದು ಯಾಕೆ ನಿಮ್ಮ ತಲೆಗೆ ಬಂತು ಸರ್? ಅದನ್ನೇ ನಮ್ದೊಂದು ಗೋಲ್ ಸರ್. ಅದೇ ನಾನು PUC ಮಾಡಬೇಕು. ಉದ್ದೇಶ ಇದೆ ಸರ್, ಅದು ನಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಅದು ಮಾಡ್ಲೇಬೇಕು ಅಂತ ನಮ್ಮ ಫ್ರೆಂಡೇ ಆಗಿನ್ ಸರ್. ನಮ್ಮ ಫ್ರೆಂಡ್ಗಳೇ ಆಗಿದೆ ಸರ್. ಹಂಗಾಗಿ ಅದೊಂದು ನಾನು ಮಾಡ್ಲೇಬೇಕು ಅಂತೇಳಿ ಒಂದು ಗೋಲ್ ಸರ್. PSI ಆಗ್ಬಿಡ್ಬೋದು. PSI ಮಾಡ್ಬೋದು ಸರ್. ಅದನ್ನು ಫಿಸಿಕಲ್ ಪಾಸ್ ಆಗಿ ಬರೆದು ಬಂದೆ ಸರ್ PSI. ಅದನ್ನು ಅದರಲ್ಲಿ ಪ್ರಬಂಧದಲ್ಲಿ ಕಮ್ಮಿ ಆಗುತ್ತೆ ಸರ್. ಹಂಗಾಗಿ ಒಂದ್ಸತೆ ಸಪ ಆದ್ರೂ ಒಂದ್ಸತೆ ಟ್ರೈ ಮಾಡ್ಬೇಕನ್ನೋದು ನಮ್ದು ಮಾಡ್ಲೇಬೇಕನ್ನೋದು. ನೀವು ಈಗ ಸುಮಾರು 26 ವರ್ಷ ವಯಸ್ಸು ನಿಮಗೆ, ನಿಮ್ಮಂತ ಸ್ನೇಹಿತರಿಗೆ ನಿಮ್ಮಂತ ಯುವಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನೀವು ಕೃಷಿ ಮತ್ತು ಉದ್ಯೋಗ ಇವುಗಳ ನಡುವೆ ಈ ಆಯ್ಕೆಗಳು ಗೊಂದಲದಲ್ಲಿ ಇರ್ತಾರೆ, ನಿಮಗೆ ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಅಂಥವ್ರಿಗೆ ನಾನು ಸಹ ಅಂತಂದ್ರೆ, ನನಗೇನು ತಿಳ್ಕೊಂಡೆ ಸರ್, ಎಲ್ಲ ಒಂದ್ ಕಡೆನ ಇಡ್ಬೇಕು. ಈಗಿನ ಮನೆ ಪರಿಸ್ಥಿತಿ ಏನಾಗ್ಬಿಡ್ತಾನೆ ಸರ್ ನಮಗೆ, ಇದೆಲ್ಲ ಈಗ ನೋಡ್ಕೊಂತ ಬಂದಂಗೆಲ್ಲ, ಯಾವ್ದನ್ನ ಒಂದನ ಮಾಡ್ಬೇಕಪ್ಪ, ಈಗ ಎರಡು ಕಡೆಗೆ ಬಂದಲ್ಲ, ಎರಡು ದೋಣಿ ಮೇಲೆ ಕಾರಡಕ್ಕಾಗಲ್ಲ, ಈಗ ಒಂದ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಮೈಂಡ್ ಬಂದ್ಬಿಡುತ್ತೆ ಸರ್. ಈಗ ನಿರ್ಧಾರಕ್ಕೆ ಬಂದಿದ್ರೆ ನಿರ್ಧಾರ ಬಂದ್ಬಿಟ್ಟಿನ ಸರ್. ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರಿ ಈಗ ಸರ್ಷಿನ? ಈಗ ಏನ್ ಮಾಡ, ಈಗ ಇದೊಂದು ವರ್ಷ ಯಾರು ಏಜ್ ಬರತ್ತೆ ಅಂದ್ರೆ, ಈಗ ಫಿಸಿಕಲ್ ಆಕ್ಟಿವಿಟಿಗೆ ಮುಗೀತು ಸರ್. ಹಂಗೆ ಏನ್ ಮಾಡುದು ಅಂದ್ರೆ, ನಾನು ಈಗ ಎಷ್ಟೇ ಇದನ್ನೇ ಓದ್ಕೊಂಡ್ರೆ ಅಪ್ಪರಿಗೆ ಅವರಿಗೆ ಬೇಡ, ಕೃಷಿ ಕಡೆನೆ ಅವಲಂಬಿ ಅವರಿಗೂ ಕಡಿಮೆ ಮಾಡೋಣ, ಬರೋಣ ಅಂತಂದೇಳಿ ಕೃಷಿನ ಮಾಡೋಣ ಅಂತಂದೇಳಿ ಈ ಕಡೆ ಬರ್ಬೋದು. ಒಳ್ಳೆಯದು ಪ್ರವೀಣ್, ನಿಮ್ಮ ಆಸೆಯನ್ನು ಈಡೇರಲಿ, ಕೃಷಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಸರ್. ನಾನೇನು ಜೊತೆಗೆ ನಿಮ್ಮ ಉದ್ಯೋಗದ ಕನಸು ಈಡೇರಲಿ ಅಂತ ನಾನು ಆಶಿಸ್ತೀನಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಅದೇ ನಂದು ಏನಂತ ಸರ್, ಈಗ ಇದೊಂದು ಮಲ್ಲಿಗೆಯಿಂದನೇ ಸ್ವಲ್ಪ ಏನೋ ಮಾರ್ಕೆಟಿಂಗ್ ಆಗಬೇಕಂತಂದೇಳಿ ನನ್ನೊಂದು ಉದ್ದೇಶ ಸರ್. ಏನು ನಿಮ್ಗೆ ಇಲ್ಲಿ ಇಲ್ಲಿ ಹತ್ತಿರದಲ್ಲಿ ಮಾರ್ಕೆಟಿಂಗ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗ್ತದೆ? ಇಲ್ಲಿ ಏನ್ ವ್ಯವಸ್ಥೆ ಆಗ್ಬೇಕು ರೈತರಿಗೆ? ರೈತರಿಗೆ ಖರೀದಿದಾರರು ಇಲ್ಲಿಗೆ ಬರ್ಬೇಕಂತನ? ಹ್ಞೂ ಸರ್, ಖರೀದಿದಾರರು ಬಂದು ನಿಖರ ಬೆಲೆ ಅಂದ್ರೆ ಈಗ ಒಂದು ನಿಖರ ಬೆಲೆ ಇರ್ಬೇಕು ಸರ್. ನೀವೇ ಇದನ್ನ ಯಾರಾದ್ರೂ ಒಬ್ರು ಹ್ಯಾಂಡಲ್ ಮಾಡ್ಬೋದಲ್ವಾ? ನೀವೇ ಏಜೆನ್ಸಿ ತರ ಮಾಡ್ಕೋಬಹುದಲ್ವಾ ಸರ್? ಈ ಕೊರೋನಾ ಎಫರ್ಟ್ ಇಂದ ನಾನು ಈ ವರ್ಷ ಮಾಡಿದ್ದು ಖರೀದಿ ಮಾಡಿದ್ರ ಖರೀದಿ ಮಾಡಿ ಎಲ್ಲ ರೈತರು ಹೆಲ್ಪ್ ಮಾಡಿಕೊಂಡು ಬೇರೆ ಕಡೆ ಇದು ಮಾಡಿದ್ ಸರ್. ಈ ವರ್ಷದಲ್ಲಿ ಕೊರೋನಾ ಎಫರ್ಟ್ ಫಸ್ಟ್ ಅಂಗಡಿ ಆವಾಗ ತಾಕ್ತಿರ್ ಸರ್, ಅಂಗಡಿ ಬಂದ್ ಮಾಡ್ಬಿಟ್ಟಿದ್ರು. ಹೊಸಪೇಟೆ ಅಂಗಡಿ ಕೊರೋನಾ ಎಫರ್ಟ್ ಇಂದ ಬಂದಾಗಿತ್ತು ಸರ್. ಈ ವರ್ಷ ಏನ್ ಮಾಡಿದ್ ಸರ್, ನಾವು ಅಲ್ಲಿ ಬಂದ ಅದಕ್ಕೆ ಈ ಮಳೆ ಹೂವೆಲ್ಲ ಹಳ್ಳಲ್ಲಿ ಹೋಗ್ಬಿಡೋದು ಸರ್. ಅದಕ್ಕೆ ಏನ್ ಮಾಡಿದ್ವಿ ನಾವು, ಮತ್ತೆ ಎಲ್ಲ ತುಂಬಿಸಿ ಒಂದು ಬೇರೆ ಡೈರೆಕ್ಟ್ ಗ್ರಾಹಕ ಖರೀದಾರದ ಜೊತೆ ಡೈರೆಕ್ಟ್ ನಾವೇ ಎಕ್ಸ್ಪೋರ್ಟ್ ಮಾಡಿ ಸರ್ ಕಳಿಸಿದ್ವಿ ಟೋಟಲ್ ನಮ್ಮೂರು ಎಲ್ಲ ಅಷ್ಟು. ಒಳ್ಳೆಯದು ಪ್ರವೀಣ್. ಈಗ ನಿಮ್ಮ ಭಾಗದಲ್ಲಿ ಮಲ್ಲಿಗೆ ಬೆಳೆಯೋರು ಬೆಳೆಗಾರರು ಜಾಸ್ತಿ ಇದ್ದಾರೆ. ಇಲ್ಲಿ ಮಲ್ಲಿಗೆ ಖರೀದಿ ಮಾಡೋದಕ್ಕೆ ಒಂದು ಖರೀದಿ ಕೇಂದ್ರ ಆಗಬೇಕು, ಮಾರುಕಟ್ಟೆ ಇಲ್ಲೇ ಆಗಬೇಕು ಅಂತ ನೀವು ಆಶಿಸ್ತಾ ಇದ್ರಿ. ಅದನ್ನು ನೀವು ಬೆಳೆಗಾರರೆಲ್ಲರೂ ಸೇರಿಕೊಂಡು ಆ ಥರದ ಒಂದು ಯೋಜನೆಯನ್ನು ಸರ್ಕಾರದ ಮುಂದಿಡಬಹುದು, ಅಥವಾ ಸ್ವತಃ ನೀವೇ ಯಾರಾದರೂ ಈಗ ನಬಾರ್ಡ್ ಅಲ್ಲಿ ಒಂದು ಈ ಥರದೊಂದು ಆಪ್ಷನ್ಸ್ ಇದೆ, FPO ಅಂತ, ಫಾರ್ಮರ್ಸ್ ಪ್ರಾಡಕ್ಟ್ ಆರ್ಗನೈಸೇಷನ್ಸ್ ಅಂತ ಇದೆ, ಆ ಥರದ್ದು ಏನಾದರೂ ಮಾಡ್ಕೊಂಡಿದ್ದೀರಾ ಸರ್? ಮಾಡಿದೆ ಸರ್. ನಡೀತಾ ರನ್ ಆಗ್ತಾಯಿದೆಯಾ ಅದು? ಹೇಗೆ ಇಲ್ಲಿ ಇಲ್ಲೇನೇ ಇದೆ ಸರ್, ಇಲ್ಲಿ ಇಲ್ಲಿ ರೇಷ್ಮೆ ಬೆಳೆಗಾರದೇ ಒಂದು ಮಾಡಿದೆ ಸರ್ ಇಲ್ಲಿ. ಅದು ಫ್ಲಾಪ್ ಆಗ್ಬಿಡುತ್ತೆ ಸರ್, ರನ್ ಆಗಿತ್ತು ಸರ್, ರನ್ ಆಗಿತ್ತು. ಈಗ ಇತ್ತಿ ಬರ್ತಾ ಬರ್ತಾ ಬರ್ತಾ ಅದೇನಾಗ್ಬಿಡುತ್ತು, ನಿರ್ವಹಣೆ ಮಾಡೋರು ಕಡಿಮೆ ಆಗ್ಬಿಟ್ಟು, ನಿರ್ವಹಣೆ ಮಾಡೋರು ಬರಲಿಲ್ಲ. ಹಂಗಾಗಿ ಏನ್ ಮಾಡಿದ್ರು ರೈತರು ಅವ್ರ ಪಾಡಿಗೆ ಅವರು ಈಗ ವಾರ ಕಟ್ಲೇಬೇಕು, ವಾರ ಇದು ಮಾಡ್ಬೇಕಲ್ಲ, ಸಂಘ ಮಾಡ್ಬೇಕು. ಅದು ಏನಪ್ಪ ಅಂದ್ರೆ ರೈತರು ಹಂಚಿಕೊಂಡು ಹಂಗೆ ಹೌದು. ಈಗ ನಾನೇನ್ ಬೆಳೆದಿದ್ದು ನನಗೇನು ಇಷ್ಟಿದೆ ಒಂದು ಪ್ರಾಡಕ್ಟ್ ಮಾಡ್ಕೊಳ್ಳಿ, ಅನುಭವಗಳನ್ನು ಶೇರ್ ಮಾಡ್ಕೋಬೇಕು, ಉತ್ಪಾದನೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಹಿತ ಫಾರ್ಮರ್ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂದ್ರೆ FIG ಆತರ FIG ಒಂದು ಗ್ರೂಪ್ ಆದ್ರೆ ಈ ಡೈಲಿ ನನಗೇನ್ ಅವಶ್ಯಕತೆ ಇದೆ, ನೀನ್ ಅವಶ್ಯಕತೆ ಅದನ್ನೆಲ್ಲ ಆತರ ಕಲೆಕ್ಟ್ ಮಾಡಿ ನಾವೊಂದು ತೊಡಗಲಿಕ್ಕೆ ಕೊಡಿದ್ವಿ ಸರ್. ಅವಾಗ ಆತರ ಒಂದು ಮಾಡಿದ್ವಿ ಸರ್. ಇಲ್ಲ ಅದನ್ನ ನಿರ್ವಹಣೆ ಮಾಡ್ರೆ ಬರ್ಲದಕ್ಕೆ ಅದು ಫ್ಲಾಪ್ ಆಗ್ಬಿಡುತ್ತೆ ಸರ್, ರೈತರಿಗೆ ಅವ್ರ ಕೆಲಸನೇ ವಜ. ಇದ್ರ ಜೊತೆಗೆ FPO ಅಂತ ಒಂದು ಪರಿಕಲ್ಪನೆ ಇದೆ, ಫಾರ್ಮರ್ಸ್ ಪ್ರೊಡಕ್ಟ್ ಆರ್ಗನೈಸೇಷನ್ ಅಂತ ಇದೆ. ಯಾವ್ಯಾವ ರೈತರು ಏನೇನು ಬೆಳೆಗಳನ್ನು ಬೆಳೀತಾರೆ ಅವರಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ನಬಾರ್ಡಿಂದ ಬೇರೆ ಬೇರೆ ತರಹದ ಆರ್ಥಿಕ ಸಹಾಯ ಸಿಗ್ತದೆ. ನೀವು ಶಾಪ್ ಹಾಕೊಳ್ತೀರಾ, ಶಾಪ್ಗೆ ಹಣಕಾಸಿನ ಸಹಾಯ ಸಿಗುತ್ತೆ, ಮತ್ತೆ ಈ ನಿಮ್ಮದೇ ಉತ್ಪನ್ನಗಳನ್ನು ನೀವೇ ಮಾರಾಟ ಅಂತದ ಒಂದು ವ್ಯವಸ್ಥೆ ಇದೆ. ಆ FPO ಬಗ್ಗೆ ನೀವು ಸ್ವಲ್ಪ ಒಂದಿಷ್ಟು ಲಿಂಕ್ ಅನ್ನ ತೆಗೆದುಕೊಂಡು ನಬಾರ್ಡ್ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡ್ರೆ ಆ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ. ನಿಮ್ಮಂತ ಯುವಕರು ವಿದ್ಯಾವಂತರು ಇದ್ರಿ, ನೀವೆಲ್ಲರೂ ಸಹಿತ ಈ ಹಿನ್ನೆಲೆಯಲ್ಲಿ ಹೆಜ್ಜೆಗಳನ್ನು ಮುಂದಿಟ್ಟರೆ ಎಲ್ಲ ಸಾಧ್ಯತೆಗಳನ್ನು ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಮಾಡ್ಬೋದು. ನಮ್ಮೊಟ್ಟಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಕೇಳಿದರೆ ಇದುವರೆಗೆ ಶ್ರೀಕಾಂತ್ ಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಹನುಮಂತಪ್ಪ ಸೇರಿ ಅಂತ. ನಾನು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹೂವಿನಡಗಲಿ, ಇದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಒಂದು ಅಂಗ ಸಂಸ್ಥೆ ಆಗಿದೆ. ಈ ಒಂದು ಸಂಸ್ಥೆ ಹೂವಿನಡಗಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ನಾನು ಕೀಟಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಿದ್ದೇನೆ. ತಮಗೆ ಇವತ್ತು ಈ ಒಂದು ಮುಂಗಾರಿನಲ್ಲಿ ಬರಬಹುದಾದಂತಹ ಕೆಲವೊಂದು ಬೆಳೆಗಳಲ್ಲಿ ಏನು ಈ ಕೀಟ ಮತ್ತು ರೋಗ ಬಾಧೆಗಳ ಬಗ್ಗೆ ತಮಗೆ ನಾನು ಒಂದು ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಳಿದರೆ ಈಗ ಕೆಲವು ಪ್ರಕಟಣೆಗಳು. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನನಸಾಗಿದೆ ಇಲ್ಲಿ ಗಾಂಧಿ ಕನಸು.

ಪರಿಸರ ಕಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು, ಪರಿಸರ ಕಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಕೇಳುಗರೆ ಪ್ರಕಟಣೆ. ಇದೇ ತಿಂಗಳ ದಿನಾಂಕ 21/9/2022 ಬುಧವಾರದಂದು ಸಂಜೆ 6:51 ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ನಕಲಿ ರಸಗೊಬ್ಬರಗಳ ಬಗ್ಗೆ ರೈತರು ಹೇಗೆ ಎಚ್ಚರವಾಗಿರಬೇಕು. ಭಾಗವಹಿಸುವ ತಜ್ಞರು ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳುಗಳಾದಂಥ ಡಾಕ್ಟರ್ ಎಂ ವಿ ರವಿ ಅವರು. ನೀವು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2211000 2000093, STD ಕ್ರಮಾಂಕ 08394. ರೈತ ಬಾಂಧವರೇ, ಇನ್ನು ಹೊತ್ತಾಯಿತು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ.